ಆತ್ಮೀಯ ಕೇಳುಗರೆ, ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ. ಇಂದಿನ ವೈದ್ಯರು ಡಾಕ್ಟರ್ ವಿಜಯಲಕ್ಷ್ಮಿ ಕೆಪಿ, ಸಹಾಯಕ ಪ್ರಾಧ್ಯಾಪಕರು, ವೈದ್ಯಕೀಯ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಇವರು ಕಾರ್ಯನಿರತರಾಗಿದ್ದಾರೆ. ವಿಷಯ ಸೊಳ್ಳೆಗಳಿಂದ ಉಂಟಾಗುವ ರೋಗಗಳು. ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಅವರನ್ನು ಸ್ವಾಗತಿಸ್ತಾ ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಇವರು ಮೂಲತಃ ಹಾವೇರಿಯವರು. ತಮ್ಮ MBBS ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಿಂದ ಪಡೆದರು. ನಂತರ 2017 ಮತ್ತು MD ಸ್ನಾತಕೋತ್ತರ ಪದವಿಯನ್ನು ಸೇಠ್ GS ವೈದ್ಯಕೀಯ ಕಾಲೇಜು ಮತ್ತು KM ಆಸ್ಪತ್ರೆ ಮುಂಬೈನಿಂದ ಇವರು 2017 ಪಡ್ಕೊಂಡ್ರು. 2019 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 4 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರತರಾಗಿದ್ದಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಆತ್ಮೀಯ ಸ್ವಾಗತ. ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಮೊದಲಿಗೆ ನೀವು ಸೊಳ್ಳೆಗಳಿಂದ ಉಂಟಾಗುವ ರೋಗಗಳ ಬಗ್ಗೆ ಒಂದು ಪರಿಚಯಾತ್ಮಕವಾಗಿ ಮಾತಾಡ್ತೀರಿ, ನಂತರ ಕೇಳುಗರು ತಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಡಾಕ್ಟರ್ಗೆ ಉತ್ತರಗಳನ್ನು ಕೇಳಬಹುದು. ಧನ್ಯವಾದಗಳು. ನಾನು ಡಾಕ್ಟರ್ ವಿಜಯಲಕ್ಷ್ಮಿ KP. ಇಂದು August 23 ಸೊಳ್ಳೆಗಳಿಂದ ಉಂಟಾಗುವ ರೋಗಗಳ ಬಗ್ಗೆ ಮಾತಾಡುತ್ತಿದ್ದೇನೆ. ಈ ವಿಷಯವನ್ನು ಚೂಸ್ ಮಾಡಲಿಕ್ಕೆ ಕಾರಣವೇನೆಂದರೆ, August 20 ಪ್ರತಿ ವರ್ಷ ವಿಶ್ವ ಸೊಳ್ಳೆ ದಿನ ಎಂದು ಗುರುತಿಸಲಾಗಿದೆ. ಈಗ ಗುರುತಿಸಲು ಕಾರಣವೇನು, ನಮಗೆ ಸೊಳ್ಳೆಗಳಿಗೆ ಏನು ಸಂಬಂಧ ಅಂತ ನೀವು ಕೇಳಬಹುದು. ಸೊಳ್ಳೆಗಳಿಂದ ಯಾವ ರೋಗ ಉದ್ಭವ ಆಗಲಿಲ್ಲ ಅಂದ್ರೂ ದೇ ಟ್ರಾನ್ಸ್ಮಿಟ್, ಅಂದರೆ ಅವು ವಾಹನವಾಗಿ ಬೇರೆ ರೋಗಗಳು ರುಜಿನಗಳು ಸೊಳ್ಳೆಗಳ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗೋ ಹಾಗೆ ಅನುಕೂಲ ಮಾಡಿಕೊಳ್ಳುತ್ತವೆ. ಸೊ ಸೊಳ್ಳೆಗಳಿಂದ ಆಗುವ ರೋಗಗಳನ್ನು ತಡೆಗಟ್ಟುವುದು ಮಹತ್ವವಾಗಿದೆ. ಉದಾಹರಣೆಗೆ ಮಲೇರಿಯಾ ಹಾಗೂ ಡೆಂಗ್ಯೂ ಹೆಚ್ಚಿನ ಅಂಶದಲ್ಲಿ ಗುಣಮುಖರಾಗ್ತಾರೆ, ಬಟ್ ಒಂದೊಂದ್ಸಲ ದೇ ಸೀರಿಯಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತವೆ. ಶಾಶ್ವತವಾಗಿ ಪರಿಣಾಮ ಮಾಡುವ ರೋಗಗಳು ಕೂಡ ಸೊಳ್ಳೆಗಳಿಂದ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರ್ತವೆ. ಲೈಕ್ ಆನೆಕಾಲು ರೋಗ, ಎಲಿಫೆಂಟಿಯಾಸಿಸ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ಫೆಕ್ಷನ್ ಆಗಿ ಭಾಳ ವರ್ಷದ ನಂತರ ಕಾಲು ಬಾವು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ. ಒಂದು ಸಲ ಡಿಫಾರ್ಮಿಟಿ ಅಥವಾ ಪರ್ಮನೆಂಟ್ ಡ್ಯಾಮೇಜ್ ಶುರು ಆಯ್ತಂತಂದರೆ ಅದನ್ನು ರಿವರ್ಸ್ ಮಾಡೋದು, ಕಂಪ್ಲೀಟಾಗಿ ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದನ್ನು ತಡೆಗಟ್ಟೋದು ಜಾಸ್ತಿ ಉತ್ತಮ. ಸೊ ಇದರಲ್ಲಿ ಸೊಳ್ಳೆಗಳು ಮಾಧ್ಯಮವಾಗಿ ಕೆಲಸ ಮಾಡುತ್ತವೆ. ಸೊ ಅದಕ್ಕೆ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಿದರೆ ಈ ಎಲ್ಲ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಬಹುದು. ರೋಗಗಳು ಬೆಳೆಯಲು ಅನುಕೂಲ ಮಾಡುತ್ತಿರುವ ಈ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡೋದು ಮಹತ್ವವಾಗಿದೆ. ಬೇರೆ ಬೇರೆ ಯಾವ ರೋಗಗಳು ಇದರಿಂದ ಸೊಳ್ಳೆಗಳಿಂದ ಆಗುತ್ತವೆ ಅಂದರೆ ಮಲೇರಿಯಾ, ಡೆಂಗ್ಯೂ, ಫೈಲೇರಿಯಾಸಿಸ್, ಜಿಕಾ ವೈರಸ್, ಜಾಪನೀಸ್ ಎನ್ಕೆಫಲೈಟಿಸ್ ಅಂದರೆ ಮೆದುಳು ಜ್ವರ, ಇವುಗಳಲ್ಲೆಲ್ಲ ಸೊಳ್ಳೆಗಳು ಟ್ರಾನ್ಸ್ಮಿಟ್ ಮಾಡ್ತವೆ. ಇದನ್ನು ಗುರುತಿಸೋದು ಹೇಗೆ, ಇದು ನಮಗೆ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು, ಹೇಗೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಕೇಳಿದರೆ, ಮಲೇರಿಯಾದಲ್ಲಿ ಯೂಶಲಿ ಎಲ್ಲ ಕಾಯಿಲೆಗಳಲ್ಲೂ ಜ್ವರದಿಂದ ಶುರುವಾಗುತ್ತದೆ. ಮಲೇರಿಯಾದಲ್ಲಿ ತುಂಬ ಚಳಿ ಇರುತ್ತೆ, ನಡುಕ ಇರುತ್ತೆ, ಬೆವರಿರುತ್ತೆ, ಕೆಲವೊಮ್ಮೆ ಜಾಸ್ತಿ ಬೇದಿ ಕೂಡ ಆಗಬಹುದು. ಸೀವಿಯರ್ ಮಲೇರಿಯಾ ಆದರೆ ಫಿಟ್ಸ್ ಕೂಡ ಬರಬಹುದು. ಡೆಂಗ್ಯೂ ಜ್ವರದಲ್ಲಿ ಕೂಡ ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಮೈಕೆ ನೋವು ಇಂಥಾದ ಲಕ್ಷಣಗಳು ಇರುತ್ತವೆ. ಈ ಮೈಲ್ಡ್ ಇಲ್ನೆಸ್ ಅಂತದರಲ್ಲಿ ಈ ರೀತಿಯ ಲಕ್ಷಣಗಳು ಇರುತ್ತವೆ. ಜಿಕಾ ಇನ್ಫೆಕ್ಷನ್ ಅದರಲ್ಲಿ ಜ್ವರದ ಜೊತೆಗೆ ಕಣ್ಣು ಕೆಂಪಾಗುವುದು, ಮೈಕೈ ನೋವು ಬರುವುದು, ಮೈ ಮೇಲೆ ಕೆಂಪು ಗಾದರಿ ಏಳುವುದು, ಈ ಥರ ಎಲ್ಲ ಜಿಕಾ ಇನ್ಫೆಕ್ಷನಲ್ಲಿ ಆಗುತ್ತೆ. ಅದೇ ಜಿಕಾ ಇನ್ಫೆಕ್ಷನ್ ಗರ್ಭಿಣಿಯರಲ್ಲಿ ಆದಲ್ಲಿ ಜಾಸ್ತಿ ಸೀರಿಯಸ್ ಆಗುತ್ತೆ. ಗರ್ಭಿಣಿಯರಲ್ಲಿ ಆದಲ್ಲಿ ಅದು ಭ್ರೂಣಕ್ಕೆ ಎಫೆಕ್ಟ್ ಮಾಡ್ಬೋದು, ಅಥವಾ ಬೇರೆಯವರಲ್ಲಿ ಒಂದೊಂದು ಸಲ ಸೀವಿಯರ್ ಆಯಿತು ಅಂತಂದರೆ ನಾಲ್ಕು ಅಂದರೆ ಎರಡೂ ಕಾಲು ಪ್ಯಾರಲಿಸಿಸ್ ಆಗೋ ಥರ, ಅದು ಗಿಯಾ ಬಾರೆ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಆಗೋ ಚಾನ್ಸಸ್ಸು ಇರುತ್ತೆ. ಅಂದರೆ ಪೂರ್ತಿ ಕೈ ಕಾಲು ಎಲ್ಲದರಲ್ಲೂ ಶಕ್ತಿ ಕಳ್ಕೊಂಡು ಸೋತು ಹೋದಾಗ ಆಗುತ್ತೆ, ಆ ಥರನೂ ಆಗೋ ಚಾನ್ಸಸ್ಸು ಇರುತ್ತೆ. ಜಾಪನೀಸ್ ಎನ್ಕೆಫಲೈಟಿಸ್ ಅಂದರೆ ಮೆದುಳು ಜ್ವರದಲ್ಲಿ ಸಾಮಾನ್ಯವಾಗಿ ಜ್ವರದಿಂದ ಶುರುವಾಗಿ ಆಮೇಲೆ ತಲೆನೋವು ಬಂದು ಆಮೇಲೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದು ಜಾಪನೀಸ್ ಎನ್ಕೆಫಲೈಟಿಸ್ ಈ ಥರ ಮೆದುಳು ಜ್ವರ, ಸೊಳ್ಳೆಗಳಿಂದ ಆಗುವ ಮೆದುಳು ಜ್ವರ ಯೂಶಲಿ ಗ್ರಾಮೀಣಾಂತರ ಭಾಗದಲ್ಲಿರೋ 15 ವರ್ಷಕ್ಕಿಂತ ಕೆಳಗಿನ ಚಿಕ್ಕ ಮಕ್ಕಳಲ್ಲಿ ಆಗುವುದು ಜಾಸ್ತಿ. ಸೊ ಈ ಥರದ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟೋದು ಯಾಕೆ ಇಂಪಾರ್ಟೆಂಟು, ಆಮೇಲೆ ಟ್ರೀಟ್ಮೆಂಟ್ ಮಾಡಿಸ್ಬೋದಲ್ಲ. ಕಾಮನ್ಗಾಗಿ ಎಲ್ಲರಿಗೂ ಕೋಲ್ಡ್ ಕಫು ಬರುತ್ತೆ, ಜ್ವರ ಬರುತ್ತೆ, ಆಮೇಲೆ ಟ್ರೀಟ್ಮೆಂಟ್ ಮಾಡಿಸ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟು ಇದರಲ್ಲಿ ಇರೋದು ಓನ್ಲಿ ಮಲೇರಿಯಾ ಮತ್ತು ಫೈಲೇರಿಯಾಸಿಸ್ಗೆ ಮಾತ್ರ. ಅದು ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಅದು ಡೆಡ್ಲಿ ಕೂಡ ಆಗ್ಬೋದು. ಬೇರೆ ಎಲ್ಲ ಕಾಯಿಲೆಗಳಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ. ಡೆಂಗ್ಯೂ ಆಗಲಿ, ಜಿಕಾ ಆಗಲಿ, ಜಾಪನೀಸ್ ಎನ್ಕೆಫಲೈಟಿಸ್ ಅಥವಾ ಮೆದುಳು ಜ್ವರ ಆಗಲಿ, ಇದರಲ್ಲಿ ಬರೀ ಸಪೋರ್ಟಿವ್ ಕೇರ್ ಅದು ಮಾತ್ರ ಇರೋದು. ಸೊ ಇಂಥ ಕಾಯಿಲೆಗಳನ್ನು ತಡೆಗಟ್ಟೋದು ಒಳ್ಳೆಯದು. ಆದಮೇಲೆ ಟ್ರೀಟ್ಮೆಂಟ್ ಮಾಡ್ಕೋತೀನಿ ಅನ್ನೋದು ಸರಿಯಾಗೋದಿಲ್ಲ. ಸೊ ಇದರಲ್ಲಿ ಯಾರ್ಯಾರು ಕಾಂಪ್ಲಿಕೇಶನಿಗೆ ಹೋಗ್ಬೋದು? ಈಗ ಮಲೇರಿಯಾ ಆಗಿಬಿಟ್ರೆ ಎಲ್ಲರೂ ಹೆದರ್ಬೇಕಾ? ಡೆಂಗ್ಯೂ ಆಗಿಬಿಟ್ರೆ ಎಲ್ಲರೂ ಹೆದರ್ಬೇಕಾ? ಯಾರಿಗೆ ಹೈ ರಿಸ್ಕ್ ಅಂತ ಕೇಳಿದರೆ, ಯಾರು ಜ್ವರ ಬಂದಮೇಲೆ ಬಿ ಪಿ ಭಾಳ ಕಡಿಮೆ ಆಗುತ್ತೆ ಸ್ಪೆಷಲಿ ಡೆಂಗ್ಯೂವಲ್ಲಿ, ಅಥವಾ ಉಸಿರಾಟದ ತೊಂದರೆ ಆಗುತ್ತೆ, ಅಥವಾ ಫಿಟ್ಸ್ ಬರುತ್ತೆ, ಕಣ್ಣು ಹಳದಿ ಆಗೋದು, ಅಥವಾ ಮೂತ್ರ ಕಡಿಮೆ ಆಗುವುದು, ಮೂತ್ರದಲ್ಲಿ ರಕ್ತಸ್ರಾವ ಆಗೋದು, ಬೇರೆ ಎಲ್ಲಿಂದನಾದ್ರೂ ರಕ್ತಸ್ರಾವ ಆಗೋದು, ಈ ಥರ ಏನಾದರೂ ಆಯ್ತಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬರಬೇಕಾಗತ್ತೆ. ಆ್ಯಂಡ್ ಈವನ್ ಗರ್ಭಿಣಿಯವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಮಲೇರಿಯಾದಾಗಲಿ ಡೆಂಗ್ಯೂಯಿಂದಲಾಗಲಿ ಭ್ರೂಣಕ್ಕೆ ಮತ್ತು ತಾಯಿಗೆ ಇಬ್ಬರಿಗೂ ರಿಸ್ಕ್ ಇರುತ್ತೆ. ಸೊ ಗರ್ಭಿಣಿಯರಲ್ಲಿ ಜ್ವರ ಬಂತಂದರೆ ಅದು ಮಲೇರಿಯಾ ಮತ್ತು ಡೆಂಗ್ಯೂ ಈ ರೋಗ ಲಕ್ಷಣಗಳು ಇತ್ತಂತಂದರೆ ಜಾಸ್ತಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅವರಿಗೆ ಅಷ್ಟೇ ಟ್ರೀಟ್ಮೆಂಟು ಜೊತೆಗೆ ಅವ್ರನ್ನ ಐಸೋಲೇಟ್ ಮಾಡೋ ಅಗತ್ಯವಿದೆಯಾ? ಕೋವಿಡಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ಇರ್ತಿತ್ತು, ಇದರಲ್ಲೂ ಅದೇ ಥರ ಇದೆಯಾ? ಇದರಲ್ಲೂ ಜ್ವರ ಇರುತ್ತೆ, ಇವ್ರನ್ನ ಐಸೋಲೇಟ್ ಮಾಡಬೇಕಾ, ಬೇರೆ ರೂಮಲ್ಲಿ ಇಡಬೇಕಾ, ಮನೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ, ಆ ಥರ ಡೌಟ್ಸ್ಗಳು ಕೂಡ ಬರಬಹುದು. ಇದು ಮನೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ. ಸೊ ಇದರಲ್ಲಿ ಐಸೋಲೇಷನ್ನ ಅಗತ್ಯವಿರುವುದಿಲ್ಲ. ಇದು ಟ್ರಾನ್ಸ್ಮಿಷನ್ನು ಬರೀ ಮಸ್ಕಿಟೋ ಅಥವಾ ಸೊಳ್ಳೆಗಳಿಂದ ಮಾತ್ರ ಆಗುವುದು. ಆಮೇಲೆ ಇದರಲ್ಲಿ ಟ್ರೀಟ್ಮೆಂಟು OPD ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಡಿಸ್ಚಾರ್ಜ್ ಆದಮೇಲೆ ಕಂಟಿನ್ಯೂ ಮಾಡಿರ್ಬೋದು. ಫಸ್ಟ್ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಪ್ರೈಮರಿ ಕೋರ್ಸ್, ಆಮೇಲೆ ಇನ್ನೊಂದು ಮಲೇರಿಯಾದಲ್ಲಿ ರ್ಯಾಡಿಕಲ್ ಕ್ಯೂರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಇನ್ನೊಂದು ಸಲ ಮತ್ತೆ ಮಲೇರಿಯಾ ಆಗದೇ ಇರೋ ಹಾಗೆ ದೇಹದಲ್ಲಿ ಅಥವಾ ರಕ್ತದಲ್ಲಿ ಇರುವ ಮಲೇರಿಯಾ ಜಂತುಗಳು ಮತ್ತೆ ಬೆಳೆದು ಮತ್ತೆ ಜ್ವರ ಬರದೇ ಇರೋ ಹಾಗೆ ಇನ್ನೊಂದು 14 ಡೇಸಿಂದು ಇದು ತೊಗೋಬೇಕಾಗತ್ತೆ, ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಜ್ವರ ನಿಂತಿದೆ ಅಂತ ಅದು ಟ್ರೀಟ್ಮೆಂಟು ಅರ್ಧ ಮಾಡುವ ಹಾಗಿಲ್ಲ. ಯಾಕಂದರೆ ಮತ್ತೆ ಕಾಯಿಲೆ ರಿಲ್ಯಾಪ್ಸ್ ಆಗುತ್ತದೆ, ಮತ್ತೆ ಕಾಯಿಲೆ ಮತ್ತೆ ಪುನಃ ವಾಪಸ್ ಬರುತ್ತದೆ. ಸೊ ಟ್ರೀಟ್ಮೆಂಟ್ ಏನು ಅಡ್ವೈಸ್ ಮಾಡಿರ್ತಾರೆ ಅದು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದನ್ನು ಇಷ್ಟೆಲ್ಲ ಮಾಡಿದ್ರೂ ಕಾಂಪ್ಲಿಕೇಶನ್ಸು ಜಾಸ್ತಿ ಇರೋದ್ರಿಂದ ಇದನ್ನು ತಡೆಗಟ್ಟುವುದು ಬಹಳ ಮಹತ್ವದ್ದು. ಇದಕ್ಕೆ ವ್ಯಾಕ್ಸಿನ್ ಇಲ್ವಾ? ಬೇರೆ ಎಲ್ಲ ರೋಗಕ್ಕೂ ವ್ಯಾಕ್ಸಿನ್ ಇದೆ, ಲಸಿಕೆ ಇದೆ. ಸೊ ಲಸಿಕೆ ಹಾಕ್ಸಿದ್ರಾಯಿತು, ಸೊಳ್ಳೆಗಳನ್ನು, ಯಾಕಂದರೆ ಇದ್ರದ್ದು ಮೇನ್ ಕಾಸಿಟಿವ್ ಯಾವ ಜಂತು ಅದು ಬೇರೆ ವೈರಸ್ ಆಗಿರುತ್ತೆ ಅಥವಾ ಬೇರೆ ಪ್ಯಾರಾಸೈಟ್ ಆಗಿರುತ್ತೆ. ಸೊಳ್ಳೆಗಳು ಅದನ್ನು ಒಂದು ಕಡೆಯಿಂದ ಒಂದು ಮನುಷ್ಯನಿಂದ ಅಥವಾ ಬೇರೆ ಪ್ರಾಣಿಗಳಿಂದ ಮನುಷ್ಯಗೆ ತರ್ತವೆ ಅಷ್ಟೇ. ಸೊ ಸೊಳ್ಳೆಗಳನ್ನು ಯಾಕೆ ಕಂಟ್ರೋಲ್ ಮಾಡಬೇಕು, ಲಸಿಕೆ ಹಾಕಿಸ್ಕೋಬೋದಲ್ಲ ಅಂತ ಡೌಟ್ ಬರ್ಬೋದು. ಬಟ್ ಲಸಿಕೆ ಎಲ್ಲದಕ್ಕೂ ಅವೈಲೇಬಲ್ ಇಲ್ಲ. ಸದ್ಯದಲ್ಲಿ ಜಾಪನೀಸ್ ಎನ್ಕೆಫಲೈಟಿಸ್ಗೆ ಮಾತ್ರ ಲಸಿಕೆ ಅವೈಲೇಬಲ್ ಇರೋದು. ಮಲೇರಿಯಾ ವ್ಯಾಕ್ಸಿನ್ ಆಗಲಿ, ಡೆಂಗ್ಯೂ ವ್ಯಾಕ್ಸಿನ್ ಆಗಲಿ ಇನ್ನು ಬೆಳವಣಿಗೆ ಹಂತದಲ್ಲಿದೆ. ಡೆಂಗ್ಯೂ ವ್ಯಾಕ್ಸಿನ್ ಈಗ ಸದ್ಯಕ್ಕೆ ಅಪ್ರೂವ್ ಆಗಿದೆ, ಆದರೆ ಓನ್ಲಿ ಫಸ್ಟ್ ಇನ್ಫೆಕ್ಷನ್ ಆಗಿಲ್ಲ. ಮುಂಚೆ ಯಾವತ್ತೂ ಅವರಿಗೆ ಜೀವನದಲ್ಲಿ ಡೆಂಗ್ಯೂ ಜ್ವರ ಬಂದಿಲ್ಲ ಅಂತ ಕನ್ಫರ್ಮ್ ಇದ್ದರೆ ಮಾತ್ರ ಕೊಡ್ತಾರೆ. ಜಿಕಾ ಮತ್ತು ಆನೆಕಾಲು ರೋಗಕ್ಕೆ ಯಾವುದೇ ಲಸಿಕೆ ಇಲ್ಲ. ಸೊಳ್ಳೆಗಳು, ಅದಕ್ಕೆ ಈ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಸೊಳ್ಳೆಗಳನ್ನು ಬೆಳೆಯುವ ತಾಣಗಳನ್ನು ಕಡಿಮೆ ಮಾಡಬೇಕು. ಮಲೇರಿಯಾ ಸೊಳ್ಳೆಗಳು ನಿಂತ ನೀರಲ್ಲಿ, ಪಾಚಿಗಟ್ಟಿರೋ ನೀರಲ್ಲಿ ಬೆಳೆಯುತ್ತವೆ. ಅಂತಹ ಹೊಂಡಗಳನ್ನು ಮುಚ್ಚಬೇಕು. ಮನೆ ಸುತ್ತಮುತ್ತಲು ತೆಂಗಿನಕಾಯಿ ಖಾಲಿ ಚಿಪ್ಪುಗಳು ಬಿದ್ದಿರ್ತವೆ, ಯೂಸ್ಡ್ ಅನ್ಯೂಸ್ಡ್ ಟೈರ್ಸ್ ಎಲ್ಲ ಬಿದ್ದಿರುತ್ತೆ, ಹೂವಿನ ಕುಂಡಗಳು ಇರ್ತವೆ ಮನೆ ಒಳಗಡೆ ಮನೆ ಹೊರಗಡೆ, ಅದರಲ್ಲಿ ನೀರು ನಿಲ್ದಾಗೆ ನೋಡ್ಕೋಬೇಕು. ಮನೆ ಒಳಗಡೆ ಏನಾದರೂ ನೀರು ತುಂಬಿಟ್ಟಿದ್ರೆ ಅದನ್ನು ಯಾವಾಗಲೂ ಮುಚ್ಚಿ ಇಟ್ಟಿರಬೇಕು. ಮನೆಯೊಳಗೆ ಯಾವುದೇ ರೀತಿಯಾದ ನೀರು ನಿಲ್ಲದೆ ಒಳಗೆ ಹೊರಗೆ ನೀರು ನಿಲ್ಲದೆ ಹಾಗೆ ನೋಡ್ಕೋಬೇಕು. ನೆಟ್ ಮತ್ತು ಮಸ್ಕಿಟೋ ಕಾಯಿಲ್ ಬಳಸಿದರೆ ರಾತ್ರಿ ಸೊಳ್ಳೆ ಬೈಟ್ ಮಾಡುವ, ರಾತ್ರಿ ಕಚ್ಚುವ ಸೊಳ್ಳೆಗಳನ್ನು ತಡೆಗಟ್ಟಬಹುದು. ಆದರೆ ಹಗಲು ಕಚ್ಚುವ ಸೊಳ್ಳೆಗಳಿಂದ ರಕ್ಷಣೆ ಸಿಗೋದು ಕಷ್ಟ. ಮಲೇರಿಯಾ ಟ್ರಾನ್ಸ್ಮಿಟ್ ಆಗೋದು ಅನೋಫಿಲಿಸ್ ಮಸ್ಕಿಟೋ ರಾತ್ರಿ ಕಚ್ಬೋದು, ಇದರಿಂದ ಮಲೇರಿಯಾ ಪ್ರೊಟೆಕ್ಷನ್ ಸಿಗ್ಬೋದು. ಬಟ್ ಡೆಂಗ್ಯೂ ಟ್ರಾನ್ಸ್ಮಿಟ್ ಮಾಡುವಂಥ ಏಡಿಸ್ ಸೊಳ್ಳೆಗಳು ಹಗಲೊತ್ತಲ್ಲೇ ಕಚ್ಚೋದ್ರಿಂದ ನೆಟ್ ಅಥವಾ ಮಸ್ಕಿಟೋ ಕಾಯಿಲಿಂದ ಇದರಿಂದ ರಕ್ಷಣೆ ಪಡೆಯೋದು ಅಷ್ಟು ಸುಲಭವಲ್ಲ. ಬೇರೆ ಏನು ವಿಧಾನಗಳಿದೆ ಮಸ್ಕಿಟೋ ಕಂಟ್ರೋಲಿಗೆ ಅಂತ ಹೇಳಿದರೆ, ಈ ಸೊಳ್ಳೆಗಳನ್ನು ಪ್ರಾಥಮಿಕ ಹಂತದಲ್ಲೇ ತಡೆಗಟ್ಟುವ ಗ್ಯಾಂಬೂಸಿಯಾ ಫಿಶ್ ಸಾಗಾಣಿಕೆ. ಇದನ್ನು ಮುಂಚೆ ಇಂಡಿಯಾದಲ್ಲಿ, ಶ್ರೀಲಂಕಾದಲ್ಲಿ, ಸ್ವಲ್ಪ ರಾಜ್ಯದಲ್ಲಿ ಟ್ರೈ ಮಾಡಿದ್ದಾರೆ. ಸೊ ಪ್ರತಿ 2 ವರ್ಷಕ್ಕೆ, ಪ್ರತಿ 3 ವರ್ಷಕ್ಕೆ ಈ ಫಿಶನ್ನು ಸಾಕಾಣಿಕೆ ಮಾಡಬೇಕಾಗತ್ತೆ. ಇದರದು ಒಂದು ಅಡ್ವಾಂಟೇಜ್ ಏನಂತಂದರೆ, ಕೆಮಿಕಲ್ಸ್ ಯೂಸ್ ಮಾಡ್ದೇ ಎಲ್ಲಿ ರೇಷ್ಮೆ ಹುಳುಗಳು ಬೆಳವಣಿಗೆ ಬೇಕಾಗಿರುತ್ತೆ ಅಲ್ಲಿ ಕೆಮಿಕಲ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅವರು ಈ ಥರ ಬಯಾಲಜಿಕಲ್ ಮೆಥಡನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಟೆಕ್ನಾಲಜಿ ಅಂದರೆ ಬಯೋಟೆಕ್ನಾಲಜಿಯಿಂದ ಸೊಳ್ಳೆಗಳನ್ನು ಸ್ಟೆರಿಲೈಸ್ ಮಾಡಿ ಮತ್ತೆ ವಾಪಸ್ ಪರಿಸರಕ್ಕೆ ಬಿಡುವುದು. ರೆಸಿಸ್ಟೆನ್ಸ್ ಬೆಳವಣಿಗೆಯಿಂದ, ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅಷ್ಟು ರೆಸಿಸ್ಟೆನ್ಸ್ ಈ ಸೊಳ್ಳೆಗಳಲ್ಲಿ ಬೆಳವಣಿಗೆ ಆಗುತ್ತೆ. ನಾವು ಎಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋದ್ರೂ ಫೈನಲ್ ಸ್ವಲ್ಪ ಮುಂದೆ ಹೋದ ಮೇಲೆ ಅವು ಅದೇ ಡೋಸಿಗೆ ಸೊಳ್ಳೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೊ ಅದಕ್ಕೆ ಮೇನ್ ಸ್ಟ್ರಾಟಜಿ ಅಂದರೆ ಸೊಳ್ಳೆಗಳನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾದ ಕ್ರಮ ನಾವು ಕೈಗೊಳ್ಳಬೇಕಾಗಿದ್ದು ಪರಿಸರ, ಮನೆ ಒಳಗಿನ ಪರಿಸರ, ಮನೆ ಸುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹೇಳಿದಂತಹ ಮಾಹಿತಿಗಳನ್ನು ನೀವು ಕೇಳಿದ್ದೀರಿ. ಈಗ ನೀವು ನಿಮ್ಮ ಪ್ರಶ್ನೆಗಳನ್ನು ಅವರಿಗೆ ನೇರವಾಗಿ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-341-4-15 ಹಾಗೂ 16. ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ಪ್ರಶ್ನೆಯನ್ನು ಕೇಳಬೇಕು. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಹಲೋ ಹಲೋ ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ ರೀ. ಈಗ ಸೊಳ್ಳೆ ಬರ್ತಾವಲ್ರಿ ಬಹಳ. ಹಾ, ನಿಮ್ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ ಹೇಳ್ರಿ. ಈಗ ಲಿಕ್ವಿಡ್ ಸಿಕ್ಕಿತ್ತಲ್ರಿ, ಗುಡ್ ನೈಟ್ ಲಿಕ್ವಿಡ್ ಅಂತ ಹೇಳಿ, ಅದರಿಂದ ಏನು ಇಫೆಕ್ಟ್ ಅದ ಏನ್ರಿ? ಅದೇ ಹೇಳಿದಂಗೆ, ಗುಡ್ ನೈಟ್ ಲಿಕ್ವಿಡಿಂದ ರಾತ್ರಿ ನೀವು, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ರಾತ್ರಿ ಮನೇಲಿರ್ತೀರಿ, ನೀವು ಗುಡ್ ನೈಟ್ ಯಾವ ರೂಮಲ್ಲಿ ಯೂಸ್ ಮಾಡ್ತಿದ್ದೀರಿ ಅಲ್ಲಿ ಆ ರೂಮಲ್ಲಿ ಸೊಳ್ಳೆಗಳು ಕಂಟ್ರೋಲ್ ಆಗ್ತವೆ. ಇದರಿಂದ ರಾತ್ರಿ ಕಚ್ಚುವ ಸೊಳ್ಳೆಗಳಿಂದ ಬಚಾವಾಗ್ಬೋದು, ಬಟ್ ಹಗಲು ಕಚ್ಚುವ ಸೊಳ್ಳೆಗಳಿಂದ ರಕ್ಷಣೆ ಪಡೆಯೋದು ಕಷ್ಟ. ಯಾಕಂದರೆ ಹಗಲೊತ್ತಲ್ಲಿ ನಾವು ಗುಡ್ ನೈಟ್ ಹಾಕಲ್ಲ, ಹಗಲೊತ್ತಲ್ಲಿ ಒಂದೇ ರೂಮಲ್ಲಿರಲ್ಲ, ನಾವು ಓಡಾಡ್ತಾ ಇರ್ತೀವಿ, ಹೊರಗಡೆ ಇರ್ತೀವಿ, ಎಲ್ಲರೂ ಕೆಲಸದಲ್ಲಿರ್ತೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ಲಾನಲ್ಲಿ ಕೂತಿರ್ತೀವಿ. ಸೊ ಆ ಟೈಮಲ್ಲಿ ಒಳಗಡೆ ಹಾಕಿರೋದು ಗುಡ್ ನೈಟಿಂದ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ಬಟ್ ನೈಟ್ ಎಫೆಕ್ಟಿವ್ ಇರುತ್ತೆ. ಸೊ ನೈಟ್ ಯೂಸ್ ಮಾಡ್ಬೋದು. ಹಲೋ ನಮಸ್ಕಾರ, ಧ್ರುವ ಬಾಗಲಕೋಟೆಯಿಂದ ಮಾತಾಡ್ತೀರಿ? ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್, ನಮ್ಮ ಬ್ರದರ್ ಸೇಟ್ ಜಿ ಎಸ್ ಎ ಮೆಡಿಕಲ್ ಕಾಲೇಜ್ ಬಾಂಬೆದಿಂದ ಎಂಬಿ ಆಗಿದ್ದರು. ಮೆಡಿಕಲ್ ಕೆ ಆಗಿದ್ರು ಮೇಡಮ್ ಅವರೇ. ಹಾ ನಮಸ್ಕಾರ. ನಂದು 3 ಪ್ರಶ್ನೆ ಇವೆ ಮೇಡಮ್. ಜೆನೆಟಿಕ್ ಇಂಜಿನಿಯರಿಂಗ್ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಕಂಟ್ರೀಸ್ ಬರ್ದಂತ ಜೆನೆಟಿಕ್ ಇಂಜಿನಿಯರಿಂಗ್ಲಿ. ಒಂದು ಎರಡನೇದು ಬಿ ಎಸ್ ಸಿ ಜನರಲ್ ಬಿ ಎಸ್ ಸಿ ದಾಗ ಈ ಬ್ಯಾಕ್ಟೀರಿಯಾಲಜಿ ಎಂಟೆಮಾಲಜಿ ಈ ಸಬ್ಜೆಕ್ಟ್ ಮಾಡಿ ಬಿಡ್ಬೇಕು, ಜನರಿಗೆ ಅರಿವು ಆಗ್ಬೇಕು. ಆಮೇಲೆ ಇನ್ನೂ ಸಂಶೋಧನೆ ಮಾಡ್ಕೊತಾ ಎನ್ಸಫಲ ಆಯ್ತಿತ್ತು ಕೆಲವೊಂದಕ್ಕೆ, ಈ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡ್ಬೇಕಂತ ನಡೆಸ್ಯಾರ, ರಿಸರ್ಚ್ ನಡೆಸ್ಯಾರ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಡಾಕ್ಟರ್ ಇರ್ಬೇಕಾಗಿತ್ತು ಮೇಡಮ್? ನಿಮ್ಮ ಮೊದಲನೇ ಪ್ರಶ್ನೆ ಜೆನೆಟಿಕ್ ಇಂಜಿನಿಯರಿಂಗ್, ಅದು ಆಲ್ರೆಡಿ ಟ್ರಯಲ್ ಅಲ್ಲಿ ಇದೆ ಅಂಡ್ ಸ್ವಲ್ಪ ಮಟ್ಟಿಗೆ ಯೂಸ್ ಕೂಡ ಮಾಡಿದ್ದಾರೆ, ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾಸ್ ಆಫ್ರಿಕಾದಲ್ಲಿ ಅದೆಲ್ಲ. ಅಂದರೆ ಅದು ಮೇಲ್ ಮಸ್ಕಿಟೋ ತೊಗೊಂಡ್ಬಿಟ್ಟು ಅದನ್ನು ಸ್ಟೆರಿಲೈಸ್ ಮಾಡ್ತಾರೆ, ಅಂತಂದರೆ ಅದು ರೀಪ್ರೊಡ್ಯೂಸ್ ಮಾಡಬೇಕಂತಂದ್ರೂ ಅದು ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಬರೋದಿಲ್ಲ. ಸೊ ಸ್ಲೋಲಿ ಸೊಳ್ಳೆಗಳ ಪಾಪ್ಯುಲೇಷನ್ನು ಕಡಿಮೆ ಆಗುತ್ತೆ ಅಂತ ಮೇಲ್ ಗೋಲು. ಬಟ್ ಔಟ್ಸೈಡ್ ಎನ್ವೈರ್ಮೆಂಟಲ್ಲಿ ಸೊಳ್ಳೆಗಳದ್ದು ರೀಪ್ರೊಡಕ್ಷನ್ನು ಕಂಟ್ರೋಲ್ ಮಾಡೋದು ಅಷ್ಟು ಪ್ರಾಕ್ಟಿಕಲ್ ಇನ್ನೂ ತನಕ ಪಾಸಿಬಲ್ ಆಗಿಲ್ಲ. ಸೊ ಸ್ಟೆರಿಲೈಸೇಷನ್ ಒಂದು ಮೆಥಡು ಕಂಡು ಹಿಡ್ದಿದ್ದಾರೆ, ಬಟ್ ಅದೇನು ಎನ್ವೈರನ್ಮೆಂಟ್ ಅಲ್ಲಿ ಅದರದ್ದು ರೀಪ್ರೊಡಕ್ಷನ್ ಕಡಿಮೆ ಆಗೋಷ್ಟು, ಯಾಕಂದ್ರೆ ಅದೇ ಸೊಳ್ಳೆ ರೀಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಅದು ಫಿಮೇಲ್ ಅನೋಫಿಲಿಸ್ ಮಸ್ಕಿಟೋ ಬೇರೆ ಸೊಳ್ಳೆಯಿಂದ ರೀಪ್ರೊಡ್ಯೂಸ್ ಆಗ್ಬೋದು. ಸೊ ಅದು ಅದರಿಂದ ಡ್ರಾಬ್ಯಾಕ್ ಇಂದ ಇನ್ನು ಅದು ಕಂಟ್ರೋಲಿಗೆ ಬಂದಿಲ್ಲ. ಎನ್ಕೆಫಲೈಟಿಸ್ ಗೆ ವ್ಯಾಕ್ಸಿನೇಷನ್ ಇದೆ ಸರ್, ಜಾಪನೀಸ್ ಎನ್ಕೆಫಲೈಟಿಸ್ ಗೆ ವ್ಯಾಕ್ಸಿನೇಷನ್ ಇದೆ. ಎಂಡಮಿಕ್ ಏರಿಯಾಸ್ ಅಂತ ಏನ್ ಹೇಳ್ತಾರೆ, ಎಲ್ಲಿ ಈ ರೋಗ ಬಹಳ ಹೈ ಪರ್ಸೆಂಟೇಜ್ ಅಲ್ಲಿ ಕಂಡು ಬರುತ್ತೆ ಅದನ್ನ ಶೆಡ್ಯೂಲ್ ಅಲ್ಲಿ ಅಲೋ ಇದೆ, ಅದನ್ನ ಹಾಕ್ಬೇಕು ಅಂತ ಹೇಳಿ, 2 doses ಅಂತ ಹೇಳಿ, 28 days ಅಂತರದಲ್ಲಿ ಒಂದು ಹಾಕಿ ಮತ್ತೆ 4 ವಾರ ನಂತರ ಸೆಕೆಂಡ್ ಡೋಸ್ ಹಾಕ್ಬೇಕು ಅಂತ ಹೇಳಿ ಅವೈಲೇಬಲ್ ಇದೆ ಜಾಪನೀಸ್ ಎನ್ಕೆಫಲೈಟಿಸ್. ಡಾಕ್ಟರ್, ಈ ಫಿಮೇಲ್ ಬ್ಯಾಕ್ಟೀರಿಯಾದಿಂದ ಇದು ಬರ್ತದಲ್ಲ ಮಲೇರಿಯಾ, ಫಿಮೇಲ್ ಬ್ಯಾಕ್ಟೀರಿಯಾ ಬರ್ತದಲ್ಲ, ನಮ್ಗೆ ಐಡೆಂಟಿಫೈ ಮಾಡೋದು ಕಂಟ್ರೋಲ್ ಇಸ್ ದ ಬೆಸ್ಟ್ ಮೆಥಡ್. ಕಂಟ್ರೋಲ್ ಇಸ್ ದ ಬೆಸ್ಟ್ ಮೆಥಡ್, ಯೆಸ್. ಆಮೇಲೆ ಇಫೆಕ್ಟ್ಸ್ ನೀವು ಕಾಗ್ ಇಫೆಕ್ಟ್ಸ್ ಮಾತ್ರ ಕಡಿಮೆ ಮಾಡ್ಕೋಬಹುದಲ್ಲ, ಏನ್ರ ಸೈಡ್ ಇಫೆಕ್ಟ್ಸ್ ಬರ್ತಾವಲ್ಲ ಅವ್ನು ಕಡಿಮೆ ಮಾಡ್ಕೋಬಹುದಲ್ಲ ಡಾಕ್ಟರ್. ಈ ಗರ್ಭಿಣಿ ಪ್ರೆಗ್ನೆಂಟ್ ವುಮೆನ್ ತಗೋತಾರಲ್ಲ, ಸೈಡ್ ಇಫೆಕ್ಟ್ಸ್ ಕಡಿಮೆ ಮಾಡ್ಕೋಬಹುದಲ್ಲ, ಏನ್ರ ಯಾವ ರೀತಿ ಅಂತ ಮಾಡ್ಕೋಬಹುದಲ್ಲ. ಪ್ರೆಗ್ನೆಂಟ್, ನಿಮ್ಮ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್? ಕರೆಯಲ್ಲಿ ತೊಂದರೆ ಇತ್ತು, ಕರೆ ಬಂದಾಗಿದೆ. ಇನ್ ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಐನಾಪುರ ಮುರುಗೇಪ್ಪ ಮಾಲ್ಗಾವಿ ರೀ. ಮುರುಗೇಪ್ಪ ಮಾಲ್ಗಾವಿ ಅವರು, ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್. ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ ರೀ. ನಾವ್ ತೋಟದ ಮನೆಯಲ್ಲಿ ಇದೀವ್ರಿ. ಹೌದ್ರಿ. ಮತ್ತ ನಮ್ಮಲ್ಲಿ ಬಲಿಷ್ಠವಾದ ಸೋಲೆ ಅದಾವ್ರಿ. ಹೌದ್ರಿ. ಮತ್ತ ನಾವು ಮಾರ್ಕೆಟ್ ರಿಂಗ್ ಇರ್ತದ್ರಲ್ಲ ಅದನ್ನ ಹಚ್ಚಿದ್ರೆ ನಮ್ ವಿಶೇಷಗಾಗಿ ಕೆಂಪ್ ಬರ್ತೈತ್ರಿ. ಯಾವ ತರದ ಮಸ್ಕಿಟೋ ಅದು ಬೆಂಕಿ ಹಚ್ಚೋದು ಆ ತರದ ಯೂಸ್ ಮಾಡ್ತಿರ್ರಿ? ಗುಂಡು ಗುಂಡು ಇರ್ತದಲ್ಲ. ಬೇರೆದು ಲಿಕ್ವಿಡ್ ಅಲ್ಲಿ ಬರ್ತೈತ್ರಿ, ಒಂದ್ ಎಣ್ಣೆ ಬಂದಂಗ್ ಬರ್ತೈತ್ರಿ, ಅದನ್ನ ಹಾಕಿದ್ರೆ ಅದರಿಂದ ಸ್ಮೆಲ್ ಜಾಸ್ತಿ ಬರೋದಿಲ್ರಿ, ಆತರ ಯೂಸ್ ಮಾಡ್ಬೋದು. ಇನ್ನೊಂದು ಫಾರ್ಮ್, ಇನ್ನೊಂದು, ನೀವು ಮನೆ ಒಳಗ್ ಮಲಗ್ತೀರಾ ಹೊರಗ್ ಮಲಗ್ತೀರಾ? ಒಳಗೆ ಅಲ್ಲ, ಅಂದ್ರೆ ಒಬ್ರೊಬ್ರು ಮನೆ ಹೊರಗಡೆ ಅಂಗಳದಾಗ ಹಂಗೆಲ್ಲ ಮಲಗ್ತಿರ್ತಾರ, ಅದಕ್ಕೆ ಕೇಳಿದೆ. ಮನೆ ಒಳಗಡೆ ಅಂತಂದ್ರೆ ನೆಟ್ ಹಾಕೊಂಡು ಮಲಗ್ಬೋದು ರಾತ್ರಿ ಹೊತ್ತು, ಪರದೆ, ಸೊಳ್ಳೆ ಪರದೆ ಅಂತ ಅಂತಾರಲ್ಲ, ಅದನ್ನ ಹಾಕೊಂಡು ಮಲ್ಕೋಬಹುದು. ಅವರಿಗೆ ಅದಕ್ಕೂ ಯಾವ್ದು ಸ್ಮೆಲ್ ತಡೀಕ ಆಗ್ತಾ ಇಲ್ಲ, ಕೆಮ್ಮ ಬರುತ್ತೆ ಅಂತಂದ್ರೆ. ಹೇಳ್ರಿ, ನಿಮ್ಮ ಶ್ರೀಮತಿ ಅವ್ರ ಕಡೆ ಫೋನ್ ಕೊಡ್ತೀರಿ ಅಂತೀರಿ, ಹೇಳಿ ಕೊಡ್ರಿ ಕೊಡ್ರಿ. ನಮಸ್ಕಾರ, ಪ್ರಶ್ನೆ ಕೇಳ್ರಮ್ಮ. ಆರಾಮ್ರಿ? ಇದು SDM ವೈದ್ಯ, SDM ಡಾಕ್ಟರ್ ಕಾರ್ಯಕ್ರಮ ಅಮ್ಮ. ಇವತ್ತಿನ ವಿಷಯ ಸೊಳ್ಳೆಗಳಿಂದಾಗಿ ಹರಡುವಂತಹ ರೋಗಗಳು ಅನ್ನೋದು ವಿಷಯ. ನಮಸ್ತೆ ನಮಸ್ತೆ. ಹಲೋ ಹಲೋ ಹಲೋ ಹಲೋ. ನಮಸ್ತೆ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ. ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ನಮಸ್ಕಾರ ರೀ ಶಿವಲಿಂಗ ಅವ್ರೆ. ನಮಸ್ಕಾರ ರೀ ಮೇಡಮ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಮಲೇರಿಯಾ ರೋಗ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತದೆ ಅಂತ ಹೇಳಿದ್ರಿ. ಹೌದ್ರಿ ಮೇಡಮ್. ಅದು ಗಂಡು ಅನಾಫಿಲಿಸ್ ಇಂದ ಯಾಕೆ ಬರಂಗಿಲ್ರಿ, ಹೆಣ್ಣು ಅನಾಫಿಲಿಸ್ ಹೆಣ್ಣು ಅನಾಫಿಲಿಸ್ ಮಾತ್ರ ಯಾಕೆ ಬರ್ತದ್ರಿ, ಒಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ ಮೇಡಮ್ ರೀ? ಅಂದ್ರೆ ಮಲೇರಿಯಾದು ಅದೇನು ಜಂತು ಇದೆ ಅಲ್ಲರಿ, ಅದು ಪ್ಲಾಸ್ಮೋಡಿಯಂ ಅಂತ ಏನ್ ಹೇಳ್ತಾರಲ್ಲ, ಅದು ಒಬ್ರು ದೇಹದಿಂದ ರಕ್ತದಿಂದ ಶುರು ಆದ್ಮೇಲೆ ಅದು ಹೊಟ್ಟೆ ಒಳಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಏನು ಅಂಡಾಂಶ ಅಂತ ಏನಿರುತ್ತಲ್ಲ ಅಲ್ಲಿ ಅದ್ರ ಗ್ರೋತ್ ಆಗ್ಬೇಕು, ಬೆಳಿಬೇಕು. ಸೊಳ್ಳೆಯ ಅಂಡಾಂಶದಲ್ಲಿ ಬೆಳೆದು ಅದು ದೊಡ್ಡದಾಗಿ ಇನ್ನೊಬ್ರಿಗೆ ಹರಡುತ್ತೆ. ಸೊ ಅದರದ್ದು ಜೀವನ ಒಂದು ಸೈಕಲ್ ಏನಿದೆಯಲ್ಲ, ಸಣ್ಣ, ಈಗ ನಮ್ದು ಹೆಂಗೆ ಸಣ್ಣ ಮಗುವಿಂದ ದೊಡ್ಡವರಾಗ್ತಾರಲ್ಲ, ಸೊ ಅದು ಸಣ್ಣ ಮಗು ಅಂದರೆ ಲಾರ್ವಾ ಸ್ಟೇಜ್ ಏನಿರುತ್ತೆ ಅದರಿಂದ ದೊಡ್ಡದಾಗಬೇಕಂತಂದರೆ ಅದು ಅಂಡಾಂಶ ಬೇಕಾಗತ್ತೆ. ಸೊ ಅದಕ್ಕೆ ಹೆಣ್ಣು ಸೊಳ್ಳೆಯಿಂದನೇ ಟ್ರಾನ್ಸ್ಮಿಟ್ ಆಗೋದು, ಗಂಡಲ್ಲಿ ಅದು ಬೆಳೆಯೋದಕ್ಕೆ ಸಾಧ್ಯ ಇರೋದಿಲ್ಲ, ಅದಕ್ಕೆ ಗಂಡು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೇಡಮ್ ರೀ, ಇನ್ನೊಂದು ಪ್ರಶ್ನೆ ಅಂದ್ರೆ, ಸೊಳ್ಳೆಯಿಂದ ನಾವು ಮುಕ್ತ ಆಗ್ಬೇಕಾದ್ರೆ ನಾವು ಪಾಲಿಸಬೇಕಾದ ಏನಾದ್ರೂ ನಿಯಮಗಳು ಅದಾವ ಹೇಳ್ರಲ್ಲ? ಮನೆ ಸುತ್ತಮುತ್ತಲು ಎಲ್ಲ ಸ್ವಚ್ಛ ಇಟ್ಟಿರ್ಬೇಕ್ರಿ, ಆಮೇಲೆ ಬರೀ ಸ್ವಚ್ಛ ನೀರಷ್ಟೇ ಐತಿ, ಇದರಿಂದ ಸೊಳ್ಳೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಏಡಿಸ್ ಡೆಂಗ್ಯೂ ಏನು ಸೊಳ್ಳೆ ಏನೈತಲ್ಲ ಏಡಿಸ್ ಈಜಿಪ್ಟಿ ಅಂತ, ಅವು ಸ್ವಚ್ಛ ನೀರೊಳಗೆ ಇರ್ತವೆ. ಸೊ ಯಾವುದೇ ಥರದ ಸ್ವಚ್ಛ ನೀರಾಗಲಿ ಪಾಚಿಗಟ್ಟಿದ ನೀರಾಗಲಿ ಯಾವುದೇ ಥರ ನೀರು ನಿಂತಿರಬಾರ್ದು, ಮನೆ ಒಳಗಾಗಲಿ ಮನೆ ಹೊರಗಡೆ ಆಗಲಿ. ಮನೆ ಒಳಗಡೆಗೂ ಡೆಕೋರೇಷನಿಗೆ ಅಂತ ಬುಟ್ಟಿಯಲ್ಲಿ ನೀರು ಹಾಕಿ ಫ್ಲವರ್ ಹಾಕಿ ಇಡೋದು, ಮನೆ ಒಳಗಡೆ ಫ್ಲವರ್ ಪಾಟ್ಸಲ್ಲಿ ನೀರು ನಿಲ್ಲಿಸೋದು ಈ ಥರನೂ ಮಾಡಬಾರ್ದು. ಮನೆ ಹೊರಗಡೆನೂ ನೀರು ನಿಲ್ಲಿಲ್ಲಂಗೆ ನೋಡ್ಕೋಬೇಕು. ಆಮೇಲೆ ಮಳೆ ಬಂದಾಗ ಮನೆ ಸುತ್ತಮುತ್ತಲು ಹೊಂಡದಲ್ಲಿ ನೀರು ನಿಲ್ಲದಂಗೆ ಅದನ್ನೆಲ್ಲ ಮುಚ್ಚಬೇಕು. ಮೇಡಮ್, ಸೊಳ್ಳೆಗಳಿಂದಾಗುವ ರೋಗಗಳಿಗೆ ಲಸಿಕೆ ಎಷ್ಟು ಪ್ರಭಾವಕಾರಿ, ಹೆಂಗಿದಾವು ಲಸಿಕೆಗಳು? ಲಸಿಕೆಗಳು ಇದ್ದಾವೆ ಮೇಡಮ್. ಎಫೆಕ್ಟಿವ್ ವ್ಯಾಕ್ಸಿನ್ ಅಂತ ಇರೋದು ಈಗ ಸದ್ಯಕ್ಕೆ ಡೆಂಗ್ಯೂಗಿದೆ, ಅದು ಓನ್ಲಿ ಸೆಲೆಕ್ಟೆಡ್ ಪಾಪ್ಯುಲೇಷನಿಗೆ ಮಾತ್ರ. ಮತ್ತು ಜಾಪನೀಸ್ ಎನ್ಕೆಫಲೈಟಿಸ್ ಹೈ ರಿಸ್ಕ್ ಏರಿಯಾದಲ್ಲಿ ಕೊಡ್ತಾ ಇದ್ದೀವಿ ಇವಾಗ. ಮಲೇರಿಯಾಗೆ ವ್ಯಾಕ್ಸಿನ್ನು ಇನ್ನೂ ಅಂಡರ್ ಡೆವಲಪ್ಮೆಂಟ್ ಇದೆ. ಸ್ವಲ್ಪ ಮಕ್ಕಳಿಗೆ ಆಫ್ರಿಕಾದಲ್ಲಿ ಕೊಟ್ಟಿದ್ದಾರೆ, ಆಮೇಲೆ ನೋಡಿದ್ದಾರೆ ಒಂದು ಎರಡು ಮೂರು ವರ್ಷ ತನಕ ಅವರಿಗೆ ಮಲೇರಿಯಾ ಮತ್ತೆ ಬಂದಿಲ್ಲ. ಬಟ್ ಅದನ್ನು ವೈಡ್ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಜಗತ್ತಲ್ಲಿ ಸಿಗಬೇಕಂತಂದರೆ ಇನ್ನೂ ಟೈಮ್ ಬೇಕಾಗುತ್ತೆ. ಮತ್ತು ಜಿಕಾ ಮತ್ತು ವೈರಸ್ಸಿಗೆ ಮತ್ತು ಫೈಲೇರಿಯಾಸಿಸ್ ಆನೆಕಾಲು ರೋಗಕ್ಕೆ ಇನ್ನೂ ತನಕ ಯಾವುದೇ ಲಸಿಕೆ ಇಲ್ಲ. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಮಸ್ಕಾರ ಮೇಡಮ್, ನಿಪ್ಪಾಣಿಂದ ಶಿವಾನಂದ ವಶರಥ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್. ಶಿವಾನಂದ್ ಅವರು? ಹಾಂ ಮೇಡಮ್ ಅವರೇ. ನಮಸ್ಕಾರ ಶಿವಾನಂದ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಈಗ ನಾವು ಸೊಳ್ಳೆಗಳು ಕಚ್ಚಿದ ಮೇಲೆ ಏನು ತೊಂದರೆ ಉದ್ಭವಿಸಬಾರ್ದು ಅಂತೇಳಿ ನಾವು ಈಗ ಏನ್ ಮಾಡ್ತೀವ್ರಿ, ಈಗ ಕ್ರೀಮ್ ಅದು ಬಂದವ್ರು ಹೊಸ ಹೊಸ, ಆದ್ರೆ ನಾವು ಅದ ಕ್ರೀಮ್ ದೊಡ್ಡವ್ರು ಅಂತ ಹತ್ಕೋತೇವ್ರಿ. ಆದ್ರೆ ಈ ಚಿಕ್ಕ ಮಕ್ಕಳಿಗೂ ಅದಕ್ಕಿಂತ ಕ್ರೀಮ್ ಅದು ಹಚ್ಚಿದ್ರೆ ಅವ್ರಿಗೆ ಏನಾದ್ರು ಅಲರ್ಜಿ ಆಗ್ಬೋದು, ಅಥವಾ ಸಪೋಸ್ ಈ ಕೈಗೆ ಅದು ಹಚ್ಚಿದ ಮೇಲೆ ಅವ್ರ ತಪ್ಪಿ ಅದನ್ನು ನೆಕ್ಕಿದರೆ ಅಥವಾ ಬಾಯಿಗೆ ಹತ್ತಿದರೆ ಅದರಿಂದ ಅವ್ರಿಗೆ ಏನಾದ್ರು ಹಂಗ ಉಂಟಾಗ್ತದೆ, ಕೆಟ್ಟ ಹಾಕಿದ್ರೆ ಅಜಾರದು ಬರ್ತೈತೆ ಅಂತ. ಮತ್ತೀಗ ಅವು ಮಸ್ಕಿಟೋ ಕಾಯಿಲ್ ಅದು ಹಚ್ಚಿದ ಮೇಲೆ ಆ ಹೊಗೆಯಿಂದ ಸಣ್ಣ ಮಕ್ಕಳಿಗೆ ದಮಾದ ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳ್ತಾರೆ ಮೇಡಮ್. ಇದು ನಿಜ ಅನ್ನೋದಕ್ಕೆ ಯಾವ ರೀತಿ ನಾವು ಉಪಾಯೋಜನೆ ಮಾಡಬೇಕಂತ ನನ್ನ ಪ್ರಶ್ನೆ ಮೇಡಮ್. ಅದು ಹಚ್ಚೋದ್ರಿಂದ ಕೈಗೆ ಹಚ್ಚೋದ್ರಿಂದ ಅವರು ಬಾಯಲ್ಲಿ ಹೋಗುತ್ತೆ, ಬಾಯಲ್ಲಿ ಕೈ ಇಟ್ಕೋತಾರೆ. ಅದು ಒಳ್ಳೆ ಪ್ರಶ್ನೆ, ಯಾಕಂದರೆ ಅದು ಯಾವುದೇ ಕೆಮಿಕಲ್ಲು ಲಾಂಗ್ ಟರ್ಮಲ್ಲಿ ದಿನಾ ಬಳಸ್ತಾ ಇದ್ದರೆ ಹಾನಿಕರ ಆಗೇ ಆಗುತ್ತದೆ. ಸೊ ಅದಕ್ಕೆ ಅದು ಅದು ಏನು ಓಡೋಮಾಸು ಅಥವಾ ಬೇರೆ ಯಾವ್ದಾರು ಈಗ ರಿಪೆಲೆಂಟ್ ಅಂತ ಹೇಳ್ತಾರೆ ಸೊಳ್ಳೆ ಕಚ್ಚಲಿಲ್ಲ ಹಂಗೆ ಕ್ರೀಮ್ ಹಚ್ಚೋದು, ಅದನ್ನ ಅಂಗೈಗೆ ಹಚ್ಚಲಿಲ್ಲ ಹಂಗೆ ಬೇರೆ ಕಡೆ ಎಲ್ಲ ಕಡೆ ಹಚ್ಬೋದು. ಅದನ್ನ ಬಾಯೊಳಗೆ ಹೋಗ್ಲಿಲ್ಲ ಹಂಗೆ ನೋಡ್ಕೋಬೇಕು. ಊಟ ಮಾಡೋಕ್ಕಿಂತ ಮುಂಚೆ ನೆನಪು ಮಾಡಿಕೊಂಡು ಕೈ ತೊಳ್ಕೋಬೇಕು. ಏನು ಆಮೇಲೆ ಮತ್ತೆ ಇನ್ನೊಂದು ದಮಾದೇನೋ ಪ್ರಾಬ್ಲಮ್ ಕೇಳಿದ್ರಿ ಅಂದರೆ ಅದು ಯಾವ ಥರದ್ದು ಫಾರ್ಮ್ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಆಗುತ್ತೆ. ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸೊಳಗೂ ಆಗಿರೋದು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಎಲ್ಲರಿಗೂ ದಮದ ಪ್ರಾಬ್ಲಮ್ಮು ಬರೋದಿಲ್ಲ. ಬಟ್ ಸ್ವಲ್ಪ ಜನ ಸೆನ್ಸಿಟಿವ್ ಇರೋರಿಗೆ ಎನಿ ಸ್ಮೆಲ್ ಯಾವುದೇ ಸ್ಮೆಲ್ಲಿಂದನೂ ಸೀನ್ ಬರೋದು, ಆಮೇಲೆ ಉಸಿರಾಟ ತೊಂದರೆ ಆಗೋದು, ಕೆಮ್ಮು ಬರೋದು ಆ ಥರ ಆಗುತ್ತೆ. ಅಂಥ ಇಂಡಿವಿಜುವಲ್ಸಲ್ಲಿ ಅಂಥ ಸ್ಪೆಸಿಫಿಕ್ ಅಂಥವ್ರು ಯಾರಾದರೂ ಮನೇಲಿದ್ದರೆ ಬೇರೆ ಥರದ್ದು ಮಸ್ಕಿಟೋ ಪ್ರೊಟೆಕ್ಷನ್ ಅಂತಾರೆ, ನೆಟ್ ಆ ಥರ ಯೂಸ್ ಮಾಡ್ಬೋದು. ಹಲೋ ಹಲೋ, ಎಸ್ ಟಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ನೇಮಿತ ಕೇಳುವ ಉದಯ್ ಟೇಲರ್ ರೀ, ಶಿರೋಳದಿಂದ ಮಾತಾಡ್ತಾ ಇರೋದು. ಉದಯ್ ಅವರು ಶಿರೋಳದಿಂದ, ನಿಮ್ ಪ್ರಶ್ನೆ ಕೇಳ್ರಿ. ಮೇಡಮ್ ಅವ್ರ, ಈಗ ಸೊಳ್ಳೆಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಒಂದೇ, ಆಮ್ಯಾಗ ಹಗಲಿ ಹೊತ್ತಿನೊಳಗ ಕಚ್ಚುವಂತ ಸೊಳ್ಳೆಯಿಂದ ಏನ ಅನಾಹುತಾಗತ್ತ ಅಂತ ಒಟ್ಟು ಕೇಳೋದರಿಗೆ ವಿವರಣೆ ನೀಡ್ತಾರೆ ಮೇಡಮ್. ನಮಸ್ಕಾರ ಉದಯ್ ಅವರೇ. ಸೊಳ್ಳೆಗಳಲ್ಲಿ ನಮಗೆ ಬೇಕಾಗಿರುವಂಥದ್ದು ಅಂದರೆ ನಮಗೆ ಕಾಯಿಲೆಗಳು ಉಂಟಾಗುವಂಥ ಸೊಳ್ಳೆಗಳಂದರೆ ಕ್ಯೂಲೆಕ್ಸ್ ಅಂತ ಇದೆ, ಏಡಿಸ್ ಅಂತ ಇದೆ, ಏಡಿಸ್ ಎಜಿಪ್ಟಿ ಅಂತ, ಅನಾಫಿಲಿಸ್ ಮೆಸ್ಕಿಟೋ ಅಂತ ಇದೆ. ಇದರಲ್ಲಿ ಹಗಲೊತ್ತು ಕಚ್ಚೋ ಸೊಳ್ಳೆ ಅಂತಂದರೆ ಮೇನ್ಲಿ ಏಡಿಸ್ ಎಜಿಪ್ಟಿ ಅಂತ. ಇದರಿಂದ ಡೆಂಗ್ಯೂ ಬರುತ್ತೆ. ಇದೇ ಸೊಳ್ಳೆಗಳು ಕಚ್ಚೋದ್ರಿಂದ ಟ್ರಾನ್ಸ್ಮಿಟ್ ಮಾಡೋ ಜಿಕಾ ವೈರಸ್ ಅಂತ 2016-17ರಲ್ಲಿ ಸ್ವಲ್ಪ ಕಂಡು ಬಂದಿತ್ತು. ಎಲ್ಲರಿಗೂ ಜ್ವರ, ಕಣ್ಣು ಕೆಂಪಾಗೋದು, ಆಮೇಲೆ ಗರ್ಭಿಣಿಯಲ್ಲಾದರೆ ಮಗು ಚಿಕ್ಕದಾಗಿ ತಲೆ ಚಿಕ್ಕದಾಗಿ ಹುಟ್ಟೋದು ಅಥವಾ ಮಗುವಲ್ಲಿ ಡಿಫಾರ್ಮಿಟಿ ಆಗೋದು, ಹುಟ್ಟಿದಾಗ ಏನಾದರೂ ತೊಂದರೆ ಆಗೋದು ಮಗುಗೆ, ಆ ಥರ ಒಂದು 2017ರಲ್ಲೇ ಕಂಡು ಬಂದಿತ್ತು. ಆ ಇನ್ಫೆಕ್ಷನ್ ಕೂಡ ಹಗಲು ಕಚ್ಚೋ ಸೊಳ್ಳೆಯಿಂದ ಏಡಿಸ್ ಎಜಿಪ್ಟಿಯಿಂದ ಆಗುತ್ತೆ. ಮೇಡಮ್, ಈಗ ಸೊಳ್ಳೆ ಹೆಚ್ಚಿ ಬರುವಂತಹ ರೋಗಗಳು ಯಾರಿಗಾದರೂ ಬಂದರೆ, ಮಲೇರಿಯಾ ಆಗಲಿ, ಝಿಕಾ ವೈರಸ್ಸಿಂದ ಆಗಲಿ, ಅಥವಾ ಡೆಂಗಿ ಜ್ವರ ಬರಲಿ, ಯಾವ ಲಕ್ಷಣಗಳು ಕಂಡು ಬಂದರೆ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ? ಹಾಂ, ಒಳ್ಳೆ ಪ್ರಶ್ನೆ. ಯಾಕಂದರೆ ಮಲೇರಿಯಾ ಆಗಿದೆ ಅಂತ ಲ್ಯಾಬೊರೇಟರಿ ರಿಪೋರ್ಟ್ ನೋಡಿದ ತಕ್ಷಣ ಗಾಬರಿ ಆಗೋದು ಸಹಜ. ಈಗ ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಇದನ್ನು ಓ ಪಿ ಡಿ ಬೇಸಿಸ್ ಮೇಲೆ ಅಂದರೆ ಮನೇಲೇ ಟ್ರೀಟ್ಮೆಂಟ್ ತಗೋಬಹುದು. ಯಾರು ಅಡ್ಮಿಟ್ ಆಗಬೇಕು ಅಂತಂದರೆ ಬಿ ಪಿ ಕಡಿಮೆ ಆದರಲ್ಲಿ, ಅಂದರೆ ಅವರಿಗೆ ನಿಂತರೆ ತಲೆ ತಿರುಗೋದು, ಆಮೇಲೆ ಅವರು ಹೋಗಿ ಕನ್ಸಲ್ಟ್ ಮಾಡಿರ್ತಾರೆ ಬಿ ಪಿ ಕಡಿಮೆ ಇದೆ ಅಂತ ಹೇಳಿರ್ತಾರೆ, ಅಥವಾ ಮೈ ಮೇಲೆ ಕೆಂಪು ಚುಕ್ಕೆ ಬಂದಿರುತ್ತೆ, ಸ್ಪೆಷಲಿ ಪಾದದ ಮೇಲೆ ಅರೌಂಡ್ ಆ್ಯಂಕಲ್ ಜಾಯಿಂಟು ಚುಕ್ಕೆಗಳು, ಮೈ ತುಂಬ ಚುಕ್ಕೆಗಳು ಬಂದಿರುತ್ತೆ, ಅಂದರೆ ಅವ್ರದ್ದು ಬಿಳಿ ರಕ್ತ ಕಣ ಕಡಿಮೆ ಇರಬಹುದು. ಹಲ್ಲಲ್ಲಿ ಬ್ರಷ್ ಮಾಡಬೇಕಾದ್ರೆ ಹಲ್ಲಿಂದ ರಕ್ತ ಬರೋದು, ಮೂಗಲ್ಲಿಂದ ರಕ್ತ ಬರೋದು, ಅಥವಾ ಮೂತ್ರದಲ್ಲಿ ರಕ್ತ ಬರೋದು, ಉಸಿರಾಟದ ತೊಂದರೆ ಆಯಿತು, ಆ ಥರ ಏನಾದರೂ ಆಯ್ತಂತಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬರಬೇಕಾಗತ್ತೆ. ಯಾಕಂದರೆ ಇದು ಕಾಂಪ್ಲಿಕೇಷನ್ಗೆ ಹೋಗ್ತಾ ಇದೆ, ಬಿಳಿ ರಕ್ತ ಕಣ ಕಡಿಮೆ ಆಗ್ತಾ ಇದೆ, ಅಥವಾ ಲಂಗ್ಸಲ್ಲಿ ಇ ಆರ್ ಡಿ ಎಸ್ ಅಂತ ಹೇಳ್ತೀವಿ, ಕುಪ್ಪಸದಲ್ಲಿ ತೊಂದರೆ ಆಗಿದೆ, ಅಥವಾ ಕಾಲ್ಮಡಿ ಅಂದರೆ ಅಥವಾ ಮೂತ್ರ ಕಡಿಮೆ ಆಗಿದೆ ಅಂತಂದರೆ ಏನಾದ್ರು ಕಿಡ್ನಿ ಮೇಲೆ ತೊಂದರೆ ಆಗಿದೆ ಅಂತ, ಇಂಥ ವ್ಯಕ್ತಿಗಳು ಆಸ್ಪತ್ರೆಗೆ ಕೂಡಲೇ ಬರಬೇಕಾಗತ್ತೆ. ಹಲೋ ಹಲೋ ಹಲೋ ಹಲೋ ಹಲೋ, ನಿಮ್ಮ ಹೆಸರು ಹೇಳ್ರಿ, ಯಾವೂರಿಂದ ಕರೆ ಮಾಡ್ತಾ ಇದ್ದೀರಿ ನೀವು? ನಾವು ಅಡಿಗೆ ಸೋಮಪುರದಿಂದ ಮಂಗಳಪ್ಪ ಅಂತ ಮಾತಾಡೋದು. ಹಾ, ಮಂಗಳಪ್ಪ ಅವರು, ಇವತ್ತಿನ ವಿಷಯ ಗೊತ್ತಲ್ಲ, ಸೊಳ್ಳೆಯಿಂದ ಬರುವಂತಹ ರೋಗಗಳು, ಈ ಕುರಿತಾಗಿ ಪ್ರಶ್ನೆ ಕೇಳಬಹುದು. ಸೊಳ್ಳೆ ಕಡಿಮೆ ಅಂದಂಗೆ, ಈ ಸೊಳ್ಳೆ ಗೊತ್ತಿರ್ತದೆ ಆಮೇಲೆ ಯಾವ್ದೋ ಒಂದು ಕಾರ್ಡ್ ಬಂದ್ರೆ ಪಾಸ್ ಕಾರ್ಡ್ ಅಂತ ನಡೆಸ್ತಾರಲ್ರಿ, ಹೌದ್ರಿ, ಅದರಿಂದ ಏನ್ರ ಮನುಷ್ಯ ಎಫೆಕ್ಟ್ ಆಯ್ತಂದ್ರೆ ಅದು ಹೊಯ್ಗೆ ಬರ್ತಲ್ರಿ ಮೇಡಮ್? ಹ್ಮ್, ಒಂದೇ ದಿನದಲ್ಲಿ ಎಫೆಕ್ಟ್ ಆಗೋದಿಲ್ಲ ರೀ, ಅದು ಸಣ್ಣ ಪ್ರಮಾಣದಲ್ಲಿರೋದ್ರಿಂದ, ಆಮೇಲೆ ಅದರಿಂದ ಸೊಳ್ಳೆ ಕಚ್ಚೋದನ್ನ ತಡೆಗಟ್ಟು ಸಾಧ್ಯವಿರೋದ್ರಿಂದ ಅದನ್ನ ಯೂಸ್ ಮಾಡಬಹುದು. ಆದ್ರೆ ಅದ್ರ ಎಫೆಕ್ಟ್ ಆದ್ರೂ ಎಫೆಕ್ಟ್ ಕಡಿಮೆ ಇರುತ್ತದೆ ಸರ್, ಎಫೆಕ್ಟ್ ಕಡಿಮೆ ಇರುತ್ತದೆ. ಆದ್ರೆ ಮಲೇರಿಯಾ ಆದ್ರೆ ಅಥವಾ ಡೆಂಗ್ಯೂ ಆದ್ರೆ ಅದ್ರ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ನೀವು ಅದು ರಿಸ್ಕ್ ನೋಡಿಕೊಂಡು ಇದು ಎಫೆಕ್ಟ್ ನೋಡಿಕೊಂಡು ಬಳಸ್ಬೋದು. ಅದು ಯಾವುದೇ ಕೆಮಿಕಲ್ ಆದ್ರೂ ಭಾಳ ದಿನ ತನಕ ಯೂಸ್ ಮಾಡಿದರೆ ಸ್ವಲ್ಪ ತುಂಬ ವರ್ಷಗಳ ಆದಮೇಲೆ ಎಫೆಕ್ಟು ಆಗೋ ಪಾಸಿಬಿಲಿಟಿ ಇರುತ್ತೆ ಸರ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಹರಿಹರದಿಂದ ಚಂದನ್ ಅಂತ ಮಾತಾಡೋದು. ಹರಿಹರದಿಂದ ನಿಮ್ಮ ಹೆಸರು? ಚಂದನ್. ಹಾ, ನಿಮ್ಮ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಮೇಡಮ್ ಅವ್ರ ಡಾಕ್ಟ್ರಿ. ಹಾ ನಮಸ್ಕಾರ ರೀ ಚಂದನ್ ಅವರೇ. ಮೇಡಮ್ ಅವರೇ, ಈಗ ಕೊರೋನಾ ಟೈಪ್ ಹೆಂಗೆ ಡೋಸ್ ಕೊಡ್ತಾರಲ್ಲ ಹಂಗೆ ಡೆಂಗಿಗೂ ಮತ್ತು ಮಲೇರಿಯಾಗೂ ವ್ಯಾಕ್ಸಿನ್ ಯಾಕೆ ಹಾಕಬಾರ್ದ್ರಿ ಮೇಡಮ್ ಅವರ ಸರ್ಕಾರ ಗೌರ್ಮೆಂಟಿಂದ? ಹಾ, ಒಳ್ಳೆ ಪ್ರಶ್ನೆ ರೀ. ಮಲೇರಿಯಾಗೆ ವ್ಯಾಕ್ಸಿನ್ನು ಅಂಡರ್ ಡೆವಲಪ್ಮೆಂಟ್ ಇದೆ, ಎರಡು ಥರದ ಲಸಿಕೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಒಂದು ಫೇಸ್ ಟ್ರಯಲ್ ನಡೀತಾ ಇದೆ, ಅದು ಮುಂದೆ ಪಬ್ಲಿಕ್ಗೆ ಸಿಗಬೇಕಂದ್ರೆ ಇನ್ನೂ ಎರಡು ಮೂರು ಫೇಸ್ ಟ್ರಯಲ್ ಬೇಕಾಗುತ್ತೆ. ಸ್ವಲ್ಪ ವರ್ಷದಲ್ಲಿ ಮಲೇರಿಯಾ ವ್ಯಾಕ್ಸಿನ್ನು ಪಬ್ಲಿಕ್ಕಿಗೆ ಅವೈಲೇಬಲ್ ಆಗಬಹುದ್ರಿ. ಡೆಂಗ್ಯೂ ಸಂಬಂಧಪಟ್ಟಿದ್ದು ವ್ಯಾಕ್ಸಿನ್ನು ಆಲ್ರೆಡಿ ಬಿಡುಗಡೆ ಆಗಿದೆ. ಆದರೆ ಡೆಂಗ್ಯೂ ಮುಂಚೆ ಇನ್ಫೆಕ್ಷನ್ ಆಗಿದೆಯೋ ಇಲ್ಲೋ ಕನ್ಫರ್ಮ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂಚೆ ಇನ್ಫೆಕ್ಷನ್ ಆಗಿತ್ತು ಅದು ಅವ್ರಿಗೆ ಗೊತ್ತಿಲ್ಲ, ಅನ್ನೋಟಿಸ್ಡ್ ಮುಂಚೆ ಇನ್ಫೆಕ್ಷನ್ ಆಯಿತು, ಈಗ ಸೆಕೆಂಡ್ ಟೈಮು ಡೋಸ್ ಕೊಡ್ತಾ ಇದ್ದೀವಿ, ಈಗ ವ್ಯಾಕ್ಸಿನ್ಗೆ ಕೊಡ್ತಾ ಇದ್ದೀವಿ ಅಂತಂದರೆ ಸೈಡ್ ಎಫೆಕ್ಟ್ಸು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಮುಂಚಿನ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ವ್ಯಾಕ್ಸಿನ್ ಕೊಡ್ತಾರೆ. ಯಾಕಂದರೆ ಒಂದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಡೆಂಗ್ಯೂ ಮೊದಲನೇ ಇನ್ಫೆಕ್ಷನ್ಗಿಂತ ಎರಡನೇ ಇನ್ಫೆಕ್ಷನ್ನು ಜಾಸ್ತಿ ಸೀರಿಯಸ್ ಇರುತ್ತೆ. ಸೊ ಮೊದಲು ಇನ್ಫೆಕ್ಷನ್ ಆಗಿತ್ತಂದರೆ ಎರಡನೇ ಸಲ ವ್ಯಾಕ್ಸಿನ್ ಕೊಟ್ಟರೆ ವ್ಯಾಕ್ಸಿನಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೊದಲು ಇನ್ಫೆಕ್ಷನ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಆಮೇಲೆ ಕೊಡ್ತಾರೆ. ಆ ಥರ ಪಾಪ್ಯುಲೇಷನ್ನು ನಮ್ಮದರಲ್ಲಿ ಕಡಿಮೆ ಇರೋದ್ರಿಂದ ಈಗ ವೈಡ್ ಸ್ಪ್ರೆಡ್ ಆಗಿ ಎಲ್ಲರಿಗೂ ಕೊಡ್ತಾ ಇಲ್ಲ. ಯಾರಿಗೆ ಹೈ ರಿಸ್ಕ್ ಇದೆ, ಯಾರಿಗೆ ಮುಂಚೆ ಇನ್ಫೆಕ್ಷನ್ ಆಗಿಲ್ಲ ಕನ್ಫರ್ಮ್ ಇದೆ ಅವರಿಗೆ ಕೊಡಬಹುದು. ಮೇಡಮ್, ಈಗ ಕೋವಿಡ್ ಸಂದರ್ಭದೊಳಗೆ ಮನೆಯಲ್ಲಿ ಒಬ್ಬ ಕೊರೋನಾ ರೋಗಿ ಇದ್ದಾಗ ಐಸೋಲೇಟ್ ಆಗಿ ಎಲ್ಲರೂ ಅವರಿಂದ ದೂರ ಇರ್ತಾ ಇದ್ರು, ಅದೇ ರೀತಿ ಈ ಸೊಳ್ಳೆಗಳಿಂದ ಬರುವಂತಹ ರೋಗಗಳು ಉಂಟಾದಾಗ ಏನು ಮನೆ ಮಂದಿ ಏನು ಮಾಡಬೇಕು, ಅವರಿಂದ ದೂರ ಇರಬೇಕೇನು ಅಂತ? ಒಳ್ಳೆ ಪ್ರಶ್ನೆ ಮೇಡಮ್. ಇದರಲ್ಲಿ ಐಸೋಲೇಷನ್ ಎಂದು ಅಗತ್ಯವಿರೋದಿಲ್ಲ. ಯಾಕಂದರೆ ಯಾವಾಗ ರೋಗಿಗೆ ಜ್ವರ ಇರುತ್ತದೆ, ಯಾವಾಗ ಸೊಳ್ಳೆ ಅವರಿಂದ ಅವ್ರನ್ನ ಕಚ್ಚಿ ಇನ್ಫೆಕ್ಟ್ ಆಗ್ತದೆ, ಆಮೇಲೆ ಅದು ಅವ್ರದ್ದೇ ಮನೆಯಲ್ಲಿ ಇನ್ನೊಬ್ಬರಿಗೆ ಕಚ್ಚೋದು, ಇದು ಪಾಸಿಬಿಲಿಟಿ ಭಾಳ ಕಡಿಮೆ ಇರೋದ್ರಿಂದ ಐಸೋಲೇಷನಿಂದ ಅಗತ್ಯವಿರೋದಿಲ್ಲ. ಡೈರೆಕ್ಟು ಮಾತಾಡೋದ್ರಿಂದ ಅಥವಾ ಒಬ್ರು ಕೈ ಒಬ್ರು ಮುಟ್ಟೋದ್ರಿಂದ, ಒಟ್ಟಿಗೆ ಊಟ ಮಾಡೋದ್ರಿಂದ ಇದರಿಂದ ಈ ರೋಗಗಳು ಹರಡೋದಿಲ್ಲ. ಸೊ ಅದಕ್ಕೆ ಈ ರೋಗಗಳಲ್ಲಿ ಸೊಳ್ಳೆಗಳಿಂದ ಉಂಟಾಗುವ ರೋಗಗಳಲ್ಲಿ ಐಸೋಲೇಷನ್ನ ಅಗತ್ಯವಿರೋದಿಲ್ಲ. ಹಲೋ ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ ಕಟ್ಕೋಳು, ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲೆ. ನಿಮ್ಮ ರೇಡಿಯೋದಿಂದ ಒಂಚೂರು ಮುಂದೆ ಬಂದು ನಿಮ್ಮ ಪ್ರಶ್ನೆ ಕೇಳ್ರಿ. ಆಯ್ತು ಮೇಡಮ್. ಈ ಸೊಳ್ಳೆಗಳು ಈಗ ಟೋಟಲ್ ಮನೆ ಇರ್ತಾವಲ್ಲ ನಮಗೆ, ಅಲ್ಲಿ ಬಾಳೆ ಕಬ್ಬು ಹಚ್ಚಿದ್ದೀವಲ್ಲ, ಹೌದ್ರಿ, ಅಲ್ಲಿ ಕೆಲಸ ಮಾಡುವಾಗ ಜಾಸ್ತಿ ಉದ್ಯೋಗ ಮಾಡುವಾಗ ಈ ಬಾಳೆ ರೆಚ್ಚಿ ಕೊಯ್ಯೋದು ಅಥವಾ ಇವು ಅಥವಾ ಸೊಳ್ಳೆ ಕಡಿದು ಜನಕ್ಕೆ ಉದ್ಯೋಗ ಸತ್ಯಕ್ಕೆ ಬರಕ್ಕಲ್ಲ ಅನ್ನಕ್ಕೆ. ಹೌದ್ರಿ, ಒಳ್ಳೆ ಪ್ರಶ್ನೆ ರೀ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಅವರು ಅಂತ ಹೊರಗಡೆ ಹೋದಲ್ಲಿ ಅಲ್ಲಿ ನೀವು ನಾವು ಕಾಯಿಲ್ ಹಚ್ಚಕ್ಕೆ ಬರಲ್ಲ, ಅಲ್ಲಿ ನಾವು ಏನು ಪಾಸ್ ಬಾರ್ ಆ ಥರದ್ದೇನು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಥರ ಏನು ಮಾಡ್ಬೋದು ಅಂತಂದರೆ, ಉಡುಪುಗಳು ಫುಲ್ ಕೈ ಕಾಲು ಎಲ್ಲ ಕವರ್ ಆಗೋ ಹಾಗೆ ಉಡುಪುಗಳು ಹಾಕ್ಕೊಂಡು ಹೋಗಬೇಕಾಗತ್ತೆ, ಯಾಕಂದರೆ ಸೊಳ್ಳೆಗಳಂತೂ ಪರಿಸರದಲ್ಲಿ ಇದ್ದಾವೆ. ಆಮೇಲೆ ಅಲ್ಲಿ ಭತ್ತದ ಇದರಲ್ಲಿ ನೀವು ಗದ್ದೆಯಲ್ಲಿ ನೀರು ನಿಲ್ಲಿಸೋ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅಲ್ಲಿ ಸೊಳ್ಳೆಗಳನ್ನು ಎಲಿಮಿನೇಟ್ ಮಾಡೋದು ಕಷ್ಟ. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಒಂದು ಥರದ ಮೀನು ಸಾಕಾಣಿಕೆ, ಗ್ಯಾಂಬೂಷಿಯಾ ಮೀನು ಸಾಕಾಣಿಕೆ ಅಂತ ಒಂದು, ಅದು ಸೊಳ್ಳೆಗಳ ಪ್ರಾಥಮಿಕ ಹಂತ. ಅಂದರೆ ಸೊಳ್ಳೆಗಳು ಚಿಕ್ಕವು ಇದ್ದಾಗ, ಲಾರ್ವಾ ಸೈಜಲ್ಲಿ ಇದ್ದಾಗ ಅದರ ಮೇಲೆ ಅದನ್ನು ಈ ಫಿಶ್ಗಳು ತಿಂತವೆ, ಈ ಮೀನುಗಳು. ಸೊ ಇದನ್ನು ಬೆಳೆಸಿದರೆ ನಿಮ್ಮ ಇದರಲ್ಲಿ ಏನು ಕೆಮಿಕಲ್ಸ್ ಇರೋದಿಲ್ಲ, ನಿಮ್ಮ ಬೆಳೆಗೂ ಹಾನಿ ಆಗೋದಿಲ್ಲ. ಆದರೆ ಇದ್ರದ್ದು ಕಾಸ್ಟ್ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ, ಒಂದೇ ಮನೆಯವರು ಅಥವಾ ಒಂದೇ ತೋಟದವರು ಮಾಡಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂತಂದರೆ, ಫುಲ್ ಉಡುಪುಗಳು ಕೈ ಪೂರ್ತಿ ಕಾಲು ಪೂರ್ತಿ ಕವರ್ ಆಗೋಗೆ ಉಡುಪುಗಳು ಹಾಕ್ಕೊಂಡು ಹೋಗ್ಬೋದು. ಇನ್ನೊಂದು ಕ್ರೀಮ್ ಬರುತ್ತೆ ಸೊಳ್ಳೆಗಳು ಕಚ್ಚಲಿಲ್ಲ ಹಾಗೆ, ಅದು ಎಲ್ಲೆಲ್ಲಿ ಕೈ ಚರ್ಮ ಹೊರಗಡೆ ಕಾಣಿಸ್ತಾ ಇದೆ ಅಲ್ಲಿ ಹಚ್ಕೋಬಹುದು. ಈಗ ಅವರು ಉಡುಪು ಹಾಕೊಂಡಿರ್ತಾರೆ, ಉಡುಪುಗಳನ್ನ ಹಾಕೊಂಡ್ರೆ ಈ ಮೋತಿ ಹೊಗೆ ಇವೆಲ್ಲ ಇದು ಮಾಡಿದ್ರೆ ಕೈ ಕಾಲಿಗೆ ಮೋತಿ ಕೂಡೆ ಬಂದ್ಬಿಡ್ತಾವ. ಹಿಂಗಾಗಿ ಬೇಕಾದಂತ ಅದೇನು ಔಷಧ ಸವರ್ಕೋತಾರಲ್ರಿ, ಕೆಲವು ಹಾಗೆ ಬರ್ದಲ್ಲ ವಾಸನೆ ಸಂಬಂಧ ನಾವು ಒಳ್ಳೆ ಅಂತಂತಾರೆ, ಉದ್ಯೋಗ ಮಾಡಕ್ಕ ಒಳ್ಳೆ ಅನ್ನಕತ್ತಾರೆ ಇಲ್ಲಿ ಹೊಲದಲ್ಲಿ. ಹಾ, ನಿಮ್ಮ ಸಮಸ್ಯೆ ಡಾಕ್ಟರ್ಗೆ ಅರ್ಥ ಆಗಿದೆ, ಧನ್ಯವಾದಗಳು. ಡಾಕ್ಟ್ರೆ, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆಲ್ಲ ನೀವು ಚುಟುಕಾಗಿ ಒಂದು ನಿಮಿಷದ ಒಳಗೆ ಏನಾದರೂ ಮಹತ್ವವಾದ ಮಾಹಿತಿ, ಈ ಬಿಟ್ಟು ಹೋಗಿದ್ದಂಥ ಮಾಹಿತಿ ಹೇಳಬಹುದು. ಈ ಸೊಳ್ಳೆಗಳಿಂದ ಆಗುವ ರೋಗಗಳು ಲೈಫ್ ಲಾಂಗ್ ಎಫೆಕ್ಟು ಬೀರಬಹುದು, ಯಾರದು ಮಾರಣಾಂತಿಕವಾಗಬಹುದು ಅಥವಾ ಒಂದು ಪರ್ಮನೆಂಟ್ ಡ್ಯಾಮೇಜ್ ಆನೆಕಾಲು ರೋಗ. ಇದು ಒಂದ್ಸಲ ಆದರೆ ಆಮೇಲೆ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆದಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋದಕ್ಕಿಂತ ಅದು ಆಗ್ಲಿಲ್ಲಂಗೆ ನೋಡ್ಕೋಬೇಕು ಅಂತಂದರೆ, ನಮ್ಮ ಪರಿಸರನ ಮನೆ ಒಳಗಡೆ ಮನೆ ಹೊರಗಡೆ, ನಮ್ಮ ಮನೆ ಹೊರಗಡೆದು ನಮ್ದಲ್ಲ ಅಂತ ವಿಚಾರ ಮಾಡಬಾರ್ದು. ಮನೆ ಹೊರಗಡೆ ಗಲೀಜಿದ್ರೂ ಅದು ನಮಗೆ ಬರುತ್ತೆ. ಸೊ ಮನೆ ಹೊರಗಡೆ ಮನೆ ಒಳಗಡೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಎಲ್ಲೂ ಮನೆ ಒಳಗಡೆನೂ ನೀರು ನಿಲ್ಲಿಲ್ಲಕ್ಕೆ ನೋಡ್ಕೋಬೇಕು. ನೀರಿನ ಪಾತ್ರೆಗಳನ್ನೆಲ್ಲ ಮುಚ್ಚಿಟ್ಟಿರಬೇಕು ಮನೆ ಒಳಗಡೆ. ಧನ್ಯವಾದಗಳು ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ. ಆತ್ಮೀಯ ಕೇಳುಗರೇ, ಸೊಳ್ಳೆಗಳಿಂದ ಉಂಟಾಗುವ ರೋಗಗಳು ಅನ್ನೋದು ಇವತ್ತಿನ ವಿಷಯ ಆಗಿತ್ತು. ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಸೋಮವಾರ ಮಾತ್ರ ನಿಮಗೆ STM ಆಸ್ಪತ್ರೆಯಲ್ಲಿ ಸಿಗ್ತಾರೆ. ಇವರನ್ನು ಸಂಪರ್ಕ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0836247780. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ಈ ವಾರದ ಪ್ರಶ್ನೆ, ಸೊಳ್ಳೆಗಳಿಂದಾಗುವ ರೋಗಗಳಿಗೆ ಲಸಿಕೆ ಇದೆಯೇ? ಪ್ರಶ್ನೆ ಇನ್ನೊಮ್ಮೆ, ಸೊಳ್ಳೆಗಳಿಂದಾಗುವ ರೋಗಗಳಿಗೆ ಲಸಿಕೆ ಇದೆಯೇ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿಯೇ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, STM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಕಿತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಮಾತ್ರ ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ವಿಳಾಸ ಇನ್ನೊಮ್ಮೆ, ಪ್ರಾಂಶುಪಾಲರು, ಎಸ್ಟಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009.